ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಾಂಬಾರ ಬೆಳೆಗಳ ಸಮಗ್ರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇರತಕ್ಕಂತಹ ಸಮಸ್ಯೆ ಗೊಂದಲಗಳನ್ನು ಕೂಡ ನೀವು ನೇರವಾಗಿ ವಿಜ್ಞಾನಿಗಳೊಂದಿಗೆ ಮಾತನಾಡುವ ಮೂಲಕ ಪರಿಹರಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಈ ಮುಂಗಾರಿನ ಸಂದರ್ಭದಲ್ಲಿ ಕೆಲವೊಂದು ಬೆಳೆಗಳಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡತಕ್ಕಂಥದ್ದು ಅನಿವಾರ್ಯ ಆಗಿರುತ್ತೆ ಮತ್ತು ಅಗತ್ಯ ಆಗಿರುತ್ತೆ. ಹಾಗಾಗಿ ಈ ಮುಂಗಾರಿನ ಸಂದರ್ಭದಲ್ಲಿ ವಿಶೇಷವಾಗಿ ಸಾಂಬಾರ ಬೆಳೆಗಳಲ್ಲಿ ಏನೆಲ್ಲ ಮಾಡಬೇಕು, ಪೋಷಕಾಂಶಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ನೀರಿನ ನಿರ್ವಹಣೆ ಹಾಗೂ ರೋಗ ಮತ್ತು ಕೀಟಗಳು ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರತಕ್ಕಂತಹ ಸಾಂಬಾರ ಮಂಡಳಿಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರು. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಮುಂಗಾರಿನ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಾವು ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮೊದಲು ಈ ಹಾಸನ ಜಿಲ್ಲೆಯಲ್ಲಿ ಬೆಳೆತಕ್ಕಂತಹ ಪ್ರಮುಖವಾದಂತಹ ಸಾಂಬಾರ ಪದಾರ್ಥಗಳು ಯಾವುವು? ಹಾಸನ ಜಿಲ್ಲೆಗೆ ಸೀಮಿತವಾದಂತೆ ನಾವು ಯೋಚನೆ ಮಾಡೋದಿತ್ತು ಅಂತಂದ್ರೆ ಒಂದು ಕಾಳುಮೆಣಸು, ಎರಡನೇದು ಏಲಕ್ಕಿ, ಮೂರನೇದು ಶುಂಠಿ ಬಹಳ ಪ್ರಮುಖವಾದಂತಹ ಬೆಳೆಗಳಾಗಿದ್ದಾವೆ. ಕಾಳುಮೆಣಸು, ಶುಂಠಿ ಮತ್ತೆ ಏಲಕ್ಕಿ ಇವು ಬಹಳ ಪ್ರಮುಖವಾಗಿ ಬೆಳೀತಕ್ಕಂತಹ ಕೆಲವು ಸಾಂಬಾರ ಪದಾರ್ಥಗಳು. ಈ ಮುಂಗಾರಿನ ಸಂದರ್ಭದಲ್ಲಿ ಈ ಬೆಳೆಗಳಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು? ಸಾಮಾನ್ಯವಾಗಿ ನಾವು ಈ ಹಾಸನ ಜಿಲ್ಲೆ ಭೌಗೋಳಿಕ ಪ್ರದೇಶವನ್ನು ಗಮನಿಸಿದ್ರೆ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಿಂದ ಹಿಡಿದು ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದವರೆಗೂ ನಾವು ಈ ಒಂದು ಜಿಲ್ಲೆನಲ್ಲೇ ಕಾಣಬಹುದು. ಉದಾಹರಣೆಗೆ ಅರಸೀಕೆರೆ ಆಗ್ಬಹುದು ಅಥವಾ ಚನ್ನರಾಯಪಟ್ಟಣ ಆಗ್ಬಹುದು, ಇವೆಲ್ಲ ಸ್ವಲ್ಪ ಬಯಲ್ಸೀಮೆ ಅಥವಾ ಮಳೆ ಕಡಿಮೆ ಬೀಳುವಂತ ಪ್ರದೇಶಗಳು. ಬೇಲೂರು, ಹಳೆಬೀಡಿನ ಕೆಲವು ಭಾಗಗಳು, ಅದೇ ನಮ್ಮ ಸಕಲೇಶ್ಪುರ, ಹೊಳೆನರಸೀಪುರ ಈ ಭಾಗಗಳನ್ನ ನಾವು ಗಮನಿಸಿದ ಅರಕಲಗೂಡು, ಇದು ಅರೆ ಮಲೆನಾಡಿಂದ ಸಂಪೂರ್ಣ ಮಲೆನಾಡು ಪ್ರದೇಶಕ್ಕೆ ಬರ್ತದೆ. ಹಾಗಾಗಿ ರೋಗ ಮತ್ತು ಪೋಷಕಾಂಶಗಳ ನಿರ್ವಹಣೆ ಈ ಜಾಗದಲ್ಲಿ ಈ ಒಂದು ಜಿಲ್ಲೆಯಲ್ಲೇನೆ ಬಹಳ ವೈವಿಧ್ಯತೆಯಿಂದ ಕೂಡಿರ್ತದೆ. ಉದಾಹರಣೆಗೆ ನಮಗೀಗ ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗಗಳಿಗೆ ನಾವು ಓದ್ತು ಅಂತಂದರೆ ಅರಕಲಗೂಡು ಭಾಗದಿಂದ ಶುರು ಮಾಡಿ ನಾವು ಸಕಲೇಶ್ಪುರ ಆಗ್ಬೋದು ಅಥವಾ ಬೇಲೂರಿನ ಕೆಲವು ಭಾಗಗಳಾಗ್ಬೋದು, ಇಲ್ಲಿ ಆಲೂರಿನ ಭಾಗಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ಮೊದಲನೇದಾಗಿ ಕಾಳುಮೆಣಸು, ಎರಡನೇದಾಗಿ ಶುಂಠಿ, ನಂತರ ಏಲಕ್ಕಿ. ಈ ಮೂರು ಬೆಳೆಗಳಿಗೆ ಅತಿ ಹೆಚ್ಚಿನ ಮಳೆ ಅತಿ ಹೆಚ್ಚಿನ ರೋಗಗಳನ್ನ ಬಾಧಿಸ್ತದೆ. ಹಾಗಾಗಿ ಇವತ್ತು ವಿಜ್ಞಾನ ತುಂಬಾ ಮುಂದುವರೆದಿದೆ ಸರ್. ಎಷ್ಟೇ ಮುಂದುವರೆದಿದ್ರು ಕೂಡ ಇವತ್ತಿನವರೆಗೂ ಬೋರ್ಡೋ ದ್ರಾವಣದಂತ ಒಂದು ಅತ್ಯುತ್ತಮವಾದಂತ ಮುಂಜಾಗ್ರತಾ ಶಿಲೀಂಧ್ರನಾಶಕ ಇನ್ನೊಂದು ಬಂದಿಲ್ಲ. ಹಾಗಾಗಿ ಈ 1% ಬೋರ್ಡೋ ಶಿಫಾರಸು ಏನ್ ಮಾಡ್ತೀವಿ ಅದನ್ನ ಈ ಟೈಮ್ನಲ್ಲಿ ಸ್ಪ್ರೇ ಮಾಡಿದರೆ ಬಹಳ ಮುಖ್ಯವಾಗಿ ಶೀಘ್ರ ಸ್ವರ್ಗ ರೋಗ ಮತ್ತೆ ಎಲೆ ಸ್ವರ್ಗ ರೋಗ ಇವುಗಳನ್ನ ನಾವು ಹತೋಟಿಗೆ ತರಬಹುದು. ಹಾಗಾಗಿ ಈ ಕಾಳುಮೆಣಸು ಮತ್ತು ಏಲಕ್ಕಿ ವಿಚಾರಕ್ಕೆ ಬಂದಾಗ 1% ಬೋರ್ಡೋ ದ್ರಾವಣವನ್ನ ನಾವು ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಮತ್ತೆ ಈಗ ಮುಂಗಾರು ಪ್ರಾರಂಭ ಆಗುವಂತ ಸಮಯ ಸಂದರ್ಭ, ಇನ್ನ 2-3 ದಿನದಲ್ಲಿ ನಮಗೆ ಮುಂಗಾರು ಮಳೆ ಶುರು ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಬೆಳೆಗಳ ವಿಚಾರದಲ್ಲಿ ನಾವು ನೋಡ್ತಾ ಹೋದ್ರೆ ಕಾಳುಮೆಣಸಿನ ವಿಚಾರಕ್ಕೆ ಬಂದ್ರೆ ಒಂದು ಮೊದಲನೇದಾಗಿ 1% ಬೋರ್ಡೋನ ಸಿಂಪಡಣೆ ಮಾಡೋದು, ಎರಡನೇದು ಹರಿಯೋ ಬೆಳೆಗಳೇನಾದರೂ ತೋಟದಲ್ಲಿ ಹಾಗೆ ಉಳಿದಿದ್ರೆ ಅದನ್ನ ಎತ್ತಿ ಮೇಲೆ ಕಟ್ಟಿದ್ರೆ ಒಂದು ಅಡಿಷನಲ್ ಫಸಲು ಬೀಳುವಂತ ಬೀಳು ನಮಗೆ ಸಿಗ್ತಾ ಆಗ್ತದೆ. ಇನ್ನೊಂದು ಸ್ವಲ್ಪ ಮೊದಲೇ ವಿಚಾರನ ಯೋಚನೆ ಮಾಡೋದಿತ್ತು ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅದನ್ನ ಕತ್ತರಿಸಿ ಅದನ್ನ ಬುಟ್ಟಿ ಗಿಡ ಮಾಡ್ಕೊಂಬೋದಿತ್ತು. ಮತ್ತೆ ಮೂರನೇದಾಗಿ ಬೇಸಿಗೆಗಾಲದಲ್ಲಿ ನಮಗೆ ಮಣ್ಣಿನ ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೊದಿಕೆಯನ್ನ ಮಾಡಿರ್ತೀವಿ. ಹೌದು, ತೋಟದಲ್ಲಿದ್ದಂತ ಒಣಗಿರುವಂತ ಎಲೆ ತರಗು ಇದನ್ನೆಲ್ಲ ಹಾಕಿ ಬುಡವನ್ನ ಮುಚ್ಚಿರ್ತೀವಿ. ಆದರೆ ಈಗ ಮಳೆ ಹೆಚ್ಚಾಗೋದ್ರಿಂದ ಆ ಮುಚ್ಚಿರುವಂತಹ ತರಗಳು ಜಾಸ್ತಿ ತೇವಾಂಶನ ಹಿಡಿಯೋದ್ರಿಂದ ನಮಗೆ ಸ್ವರ್ಗ ರೋಗ ಬರುವಂತ ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಾಗಿ ಬುಡವನ್ನ ಸ್ವಚ್ಛವಾಗಿ ಇಟ್ಕೊಬೇಕು, ಮತ್ತೆ ಯಾರ್ಯಾರು ಸುಣ್ಣವನ್ನು ಹಾಕಿಲ್ಲ ದಯವಿಟ್ಟು ಬಹಳ ಬೇಗ ಸುಣ್ಣವನ್ನು ಹಾಕೊಳ್ಳಿ. ಮತ್ತೆ ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ನಾವು ಶಿಫಾರಸು ಮಾಡಿರುವಂತಹ ಗೊಬ್ಬರವನ್ನ ದಯವಿಟ್ಟು ಹಾಕೋದು ತುಂಬಾ ಅವಶ್ಯಕತೆ ಇದೆ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಾಂಬಾರ ಬೆಳೆಗಳ ಸಮಗ್ರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನೇರ ಫೋನಿನ ಕಾರ್ಯಕ್ರಮವಿದೆ. ನೀವು ಈಗ ಕರೆಗಳನ್ನು ಮಾಡಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ 2462 2889. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 2452258. ಮತ್ತೊಂದು ಸಂಖ್ಯೆ 2462289. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ವಿಜ್ಞಾನಿಗಳೊಂದಿಗೆ ನೀವು ನೇರವಾಗಿ ಸಂವಾದವನ್ನು ಮಾಡಬಹುದು. ನಿಮ್ಮ ಸಾಂಬಾರ ಪದಾರ್ಥಗಳ ಅಥವಾ ಸಾಂಬಾರ ಬೆಳೆಗಳೇನಿದ್ದಾವೋ ಅವುಗಳ ನಿರ್ವಹಣೆಗೆ, ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಬಹುದು. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಯಾರು ಮೊದಲ ಕರೆಯನ್ನು ಮಾಡಿದ್ದಾರೆ ನೋಡೋಣ. ಹಲೋ ಸರ್, ರವೀಶ್ ಅಂತ ಸಾಲ್ಗಂದೇ ಹೇಳಿ ಹಾಸನ ತಾಲೂಕು. ಮಾತಾಡಿ ರವೀಶ್. ನಮಸ್ತೆ ರವೀಶ್ ಅವರೇ, ಹೇಳಿ ಸರ್. ನಮಸ್ತೆ. ಇದು ಬೋಡೋ ದ್ರವಣ ಯಾವಾಗ ಹೊಡಿಬೇಕು ಸರ್ ಮೆಣಸಿಗೆ? ಮೆಣಸಿಗೆ ಈಗ ಹೊಸ ಚಿಗುರುಗಳು ಬಂದಿದ್ದಾವೆ, ಹೊಸ ಗೆರೆಗಳು ಬರ್ತಾ ಇದಾವಲ್ಲ, ಈಗ ಒಂದು ಸ್ಪ್ರೇ ನೀವು ಮಾಡಬೇಕು. ತಮ್ಮ ಜಮೀನು ಇರೋದಿಲ್ಲಿ ಇಲ್ಲಿ ಸಾಲ್ಗಾಮೆ ದೇವಿ ಹಳ್ಳಿ ಸರ್. ದೇವಿ ಹಳ್ಳಿ. ನಿಮ್ಮಲ್ಲಿ ಮಳೆ ಬೀಳೋ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ವರ್ಷಕ್ಕೆ 2 ಬಾರಿ ನೀವು ಬೋಡೋ ದ್ರವಣವನ್ನ ಸಿಂಪಡಣೆ ಮಾಡಬೇಕು. ಒಂದು ಮುಂಗಾರಿಗೆ ಮುಂಚೆ ಮೇ ತಿಂಗಳ ಕೊಲೆನಲ್ಲಿ, ಮತ್ತೆ ಇನ್ನೊಂದು ಸೆಪ್ಟೆಂಬರ್ ಕೊನೆ ವಾರ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ನೀವು 2 ಸಿಂಪಡಣೆ ಮಾಡಿದ್ರೆ ಗಿಡಕ್ಕೆ ಬರುವಂತ ಸ್ವರ್ಗ ರೋಗದ ಬಾಧೆಯನ್ನ ಹತೋಟಿಲಿ ಇಟ್ಕೊಬಹುದು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಧನ್ಯವಾದ ರವೀಶ್ ಕರೆ ಮಾಡಿದ್ದಕ್ಕಾಗಿ. ಬೋಡೋ ದ್ರಾವಣ ಮಾಡುವಂತಹ ವಿಧಾನ ಒಂಚೂರು ಹೇಳ್ಕೊಡಿ ಸರ್. 1% ಬೋಡೋ ದ್ರಾವಣ ಮಾಡಲಿಕ್ಕೆ ಸರಿ ಸುಮಾರು 1 kg ನಮಗೆ ಮೈಲ್ ತುತ್ತ ಅಥವಾ ಕಾಪರ್ ಸಲ್ಫೇಟ್ ನ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸಾಮಾನ್ಯವಾಗಿ ನಾವು ಇಲ್ಲಿ ಇನ್ನೊಂದು ವಿಚಾರನ ರೈತರ ಪೈ ಜನಗಳಿಗೆ ನಾವು ಮುಟ್ಟಿಸ್ಬೇಕು. ಬೋಡೋ ದ್ರಾವಣದ ರಸಸಾರ ಅಥವಾ pH ಅದು ಬಹಳ ಮುಖ್ಯವಾಗಿರ್ತದೆ ಸ್ಪ್ರೇ ಮಾಡಲಿಕ್ಕೆ. ಅದನ್ನ ಕಾಪರ್ ಸಲ್ಫೇಟ್ ಅನ್ನ ನಾವು ಮೈಲ್ ತುತ್ತನ ನೀರಿನಲ್ಲಿ ಕರಗಿಸಿದಾಗ ಅದು ಆಮ್ಲವಾಗಿ ಕನ್ವರ್ಟ್ ಆಗ್ತದೆ. ಆ ಆಮ್ಲತೆಯನ್ನ ಮತ್ತೆ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಅಲ್ಲಿ ಸುಣ್ಣವನ್ನ ಬಳಸ್ತೀವಿ. ಸಾಮಾನ್ಯವಾಗಿ ಈಗೆಲ್ಲ ಸ್ಪ್ರೇ ಲೈಮ್ ಅನ್ನ ಬಳಸ್ತಾ ಇರೋದ್ರಿಂದ ಸುಟ್ಟು ಸುಣ್ಣನ ಮೊದಲು ಬಳಸ್ತಾ ಇದ್ರು. ಅವಾಗ 1:1 ಪ್ರಮಾಣದಲ್ಲಿ ಬಳಸ್ಲಿಕ್ಕೆ ನಾವು ಹೇಳ್ತಿದ್ವಿ. ಇವಾಗ ಸ್ಪ್ರೇ ಲೈಮ್ ಅನ್ನ ಬಳಸ್ತಾ ಇರೋದ್ರಿಂದ ಅದರ ದಕ್ಷತೆ ತುಂಬಾ ಚೆನ್ನಾಗಿರೋದ್ರಿಂದ 1 kg ಮೈಲ್ ತುತ್ತಕ್ಕೆ 3/4 kg ಸ್ಪ್ರೇ ಲೈಮ್ ಸಾಕಾಗ್ತದೆ. ಇದು ನಮಗೆ ರಸಸಾರ 9-10 ಮೇಲ್ಪಟ್ಟು ಇರುತ್ತೆ. ಮೊಟ್ಟ ಮೊದಲಿಗೆ ನೀವೇನ್ ಮಾಡಬೇಕು, ಒಂದು ಬ್ಯಾರಲ್ ಸಾಮಾನ್ಯವಾಗಿ 200 liter ಇಡುವಂತ ಬ್ಯಾರಲ್, ಆ ಲೆಕ್ಕಕ್ಕೇನೆ ನಾವು ಹೇಳೋದಾಯ್ತು ಅಂತಂದ್ರೆ 200 liter ನೀರಿಗೆ 2 kg ಮೈಲ್ ತುತ್ತನ ಇವರೊಂದು 20 liter ನೀರಿನಲ್ಲಿ ಕರಗಿಸ್ಕೊಳ್ಳಿ, 20-30 liter ನೀರಿನಲ್ಲಿ, ಮತ್ತೆ ಇನ್ನೊಂದು 20-30 liter ನೀರಿನಲ್ಲಿ ಸುಣ್ಣವನ್ನ ಕಳಿಸ್ಕೊಳ್ಳಿ. ಎರಡನ್ನು ಸಪರೇಟ್ ಆಗಿ ಕಲಸ್ಕೊಂಡು ಆ ಎರಡನ್ನು ಒಟ್ಟಿಗೆ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡ್ತಾ ಮಾಡ್ತಾ ನಿಮಗೆ ಸಂಪೂರ್ಣವಾಗಿ ಕಾಪರ್ ಸಲ್ಫೇಟ್ ಅನ್ನ ಅಥವಾ ಮೈಲ್ತತ್ವವನ್ನ ಹಾಕ್ಬಿಡಿ. ಅದಾದ ನಂತರ ಸುಣ್ಣವನ್ನ ನಿಧಾನವಾಗಿ ಹಾಕ್ತಾ ಬನ್ನಿ. ಹಾಕ್ತಾ ಹಾಕ್ತಾ ಕದಡಬೇಕು, ಒಂದು ಕಡ್ಡಿ ತಗೊಂಡು ಕದಡಬೇಕು. ಕದಡ್ತಾ ಇರಬೇಕಾದ್ರೆ ಅದರಲ್ಲಾಗುವಂತ ಬಣ್ಣದ ಬದಲಾವಣೆನ ನಾವು ಗಮನಿಸಬೇಕು. ಆ ಬಣ್ಣ ಆಕಾಶದ ತಿಳಿ ನೀಲಿ ಬಣ್ಣ ಬಂದಾಗ ಅದರ ರಸಸಾರ ಸರಿ ಇದೆ ಅಂತ ಹೇಳಿ ನಾವು ಇಂಡೈರೆಕ್ಟ್ ಆಗಿ ನೋಡಬಹುದು. ಅದನ್ನ ನೇರವಾಗಿ ಕನ್ಫರ್ಮ್ ಮಾಡ್ಕೊಂತೀವಿ ಅಂತಂದ್ರೆ ಅಂಗಡಿಗಳಲ್ಲಿ ನಮಗೆ pH ಪೇಪರ್ ಸಿಗತ್ತೆ. ಆ pH ಪೇಪರ್ನ ನಾವು ಅದ್ದಿ ನೋಡಿದಾಗ ಅದು 8-9 ಇದ್ರ ಮೇಲ್ಪಟ್ಟಿತ್ತು ಅಂತಂದ್ರೆ 10 ರೇಂಜ್ಗೆ ಅದು ಸರಿಯಾದಂತ ರಸಸಾರ. ಅಥವಾ ಇನ್ನ ಒಂದು ಮೆಥಡ್ ಇದೆ, ಕಬ್ಬಿಣದ ಚಾಕು ಅಥವಾ ಮಚ್ಚನ್ನ ಮಸದ್ ಬಿಟ್ಟು ಆ ದ್ರಾವಣದಲ್ಲಿ ಅದ್ದಿದಾಗ ಆ ದ್ರಾವಣದ ಮೇಲೆ ಒಂದು 2-3 ಅದ್ದಿಟ್ಟಾಗ ಅದ್ರ ಮೇಲೆ ಕೆಂಪು ಬಣ್ಣದ ತುಕ್ಕು ಹಿಡಿದ ರೀತಿ ಚುಕ್ಕಿಗಳೇನಾರ ಕಂಡು ಬಂದ್ರೆ ಅದಿನ್ನೂ ಆಮ್ಲೀಯವಾಗೇ ಇದೆ, ಅದಕ್ಕೆ ಮತ್ತೆ ಸುಣ್ಣದ ಅವಶ್ಯಕತೆ ಇದೆ ಅಂತ ಹೇಳಿ ಮತ್ತೆ ಅದಕ್ಕೆ ಸುಣ್ಣವನ್ನ ನಾವು ಹಾಕ್ಬೇಕಾಗುತ್ತೆ. ಹೀಗೆ ನಾವು ಬೋಡೋ ದ್ರಾವಣವನ್ನ ಸ್ವತಃ ರೈತರೇ ಮಾಡ್ಕೋಬಹುದು. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 2452258. ಮತ್ತೊಂದು ಸಂಖ್ಯೆ 2462289. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 2452258. ಮತ್ತೊಂದು ಸಂಖ್ಯೆ 2462289. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ನೀವು ಮಾತನಾಡಬಹುದು. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಾಂಬಾರ ಬೆಳೆಗಳ ಸಮಗ್ರ ನಿರ್ವಹಣೆ. ತಾವಾಗಲೇ ಹೇಳಿದ್ರಿ, ಮೆಣಸಿನ ಬಳ್ಳಿಗಳಲ್ಲಿ ಏನಿದೆಯೋ ಅಲ್ಲಿ ಯಾವುದು ಹರಿತಕ್ಕಂಥ ಬಳ್ಳಿ ಇರುತ್ತೋ ಅದನ್ನು ನಾವು ತೆಗೆದು ಈಗ ಮೇಲಕ್ಕೆ ಕಟ್ಟಬಹುದು ಅಂತೇಳಿ ಹೇಳಿದ್ರಿ. ಕೆಲವರು ಅದನ್ನು ಕತ್ತರಿಸಿ ತೆಗಿಬೇಕು ಅಂತೇಳಿ ಹೇಳ್ತಾರೆ, ನೀವು ಕಟ್ಟಬೇಕು ಅಂತ ಹೇಳಿದ್ರಿ, ಏನಿದ್ರ ನಡುವಿನ ವ್ಯತ್ಯಾಸ? ಸರ್, ವ್ಯತ್ಯಾಸ ಏನಿಲ್ಲ, ಏಪ್ರಿಲ್ ಮೇ ತಿಂಗಳು. ಹಲೋ, ಇನ್ನೊಂದು ಕರೆ ಇದೆ. ನಮಸ್ತೆ ಸರ್, ಗೊದ್ದು. ಗೊದ್ದು ಹೆಸರೇಳಿ? ಜಿಬಿ ಜಿಬಿ ಉಮೇಶ್ ಅಂತ. ಉಮೇಶ್ ಮಾತಾಡಿ, ಮಾತಾಡಿ. ಸರ್, ಈಗ ನಾವು ಏಲಕ್ಕಿ ಗಿಡ ಇದೆ ಹಾಕಿದೀವಿ, ಕಳಸಲ ಹಾಕಿದ್ವಿ, ತುಂಬಾ ಚೆನ್ನಾಗಿ ಫಸಲು ಬಂದಿದೆ. ಅದಕ್ಕೆ ನಾವು ಬೋರ್ಡ್ ಮಿಶ್ರ ಔಷಧಿ ಹೊಡೆದ್ರೆ ಅದಕ್ಕೆ ಗರಿಗಳಿಗೆ ಏನ್ ತೊಂದರೆ ಆಗಲ್ವಾ ಅಂತ? ಖಂಡಿತ ಇಲ್ಲ ಸರ್. ಸಾಮಾನ್ಯವಾಗಿ ಕಾಳುಮೆಣಸು ಮತ್ತೆ ಏಲಕ್ಕಿ ಬೆಳೆಗಾರರಲ್ಲಿ ಇದೊಂದು ತಪ್ಪು ಕಲ್ಪನೆ ಬಹಳ ಆಳವಾಗಿ ಬೇರೂರ್ ಬಿಟ್ಟಿದೆ. ಖಂಡಿತವಾಗಿ ರಸ್ಸಾರ, ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದು, ನೀವು ಸಿಂಪರಣೆ ಮಾಡ್ಲಿಕ್ಕೂ ಮುಂಚೆ ದಯವಿಟ್ಟು ರಸ್ಸಾರನ ಚೆಕ್ ಮಾಡಿ. ಕೆಲವೊಮ್ಮೆ ಏನಾಗ್ತದೆ, ಸುಣ್ಣದ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾಗ ಆ ರಸಸಾರ 11 ಮೇಲೆ ಹೋಗ್ಬಿಡುತ್ತೆ ಪಿ ಎಚ್. ಅದನ್ನ ಆ ತರದನ್ನ ಹಾಕಿದಾಗ, ಆ ತರದನ್ನ ಸಿಂಪರಣೆ ಮಾಡಿದಾಗ ನಮಗೆ ಬಿಳಿ ಬಣ್ಣ ಬಳದಾಗೆ ಕಾಣ್ತಾ ಇರ್ತದೆ. ಅದರಲ್ಲಿ ನಿಮಗೆ ಕೆಲವೊಂದು ವ್ಯತ್ಯಾಸಗಳಾಗ್ತದೆ ಹೊರತು ರಸಸಾರದ ನಿರ್ವಹಣೆ ಸರಿಯಾಗಿತ್ತು ಪಿ ಎಚ್ ಅನ್ನ ಆ ರೀತಿ ಮಾಡಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಅದೇ ಕಾಳ್ಮೆಣಸಿನಲ್ಲೂ ಕೂಡ ಜನ ಇದೇ ರೀತಿ ಮಾತಾಡ್ತಾರೆ, ಗರಿಗಳು ಹೊರಟು ಬರೋದಿಲ್ಲ. ಬಳ್ಳಿಗಳು ತುಂಬಾ ಬಂದಿದೆ, ಅದು ಆಗಿಂದ ತುಂಬಾ ಮಳೆ ಆಯ್ತಾರೆ ನಮಗೆಲ್ಲ, 10-15 ಹತ್ರ ಮಳೆ ಬಂದಂಗ ಆಯ್ತು ಅವತ್ತಿನ. ಸರಿ, ಅದಕ್ಕೆ ನಾವೇನ್ ಮಾಡ್ತೀವಿ, ನಮಗೆ ಹೆದರಿಕೆ ಈಗ ಗರಿ ಮೇಲೆ ಎಲೆ ಮೇತುತ್ತಾನೆ ಬಿತ್ತು ಅಂತಂದ್ರೆ ಏನಾದ್ರು ಸುಟ್ಟೋಗ್ಬಿಡ್ತಾವ? ಇಲ್ಲ ಇಲ್ಲ, ಏನು ಆಗೋದಿಲ್ಲ. ಆತರ ಏನ್ ತೊಂದರೆ ಏನಾಗಲ್ಲ, ಏನ್ ತೊಂದರೆ ಆಗಲ್ಲ, ತೊಂದರೆ ಆಗಲ್ಲ. ಸಿಂಪಡಣೆ ಮಾಡ್ಕೋಬಹುದು, ಮಾಡ್ಕೊಳ್ಳಿ ಉಮೇಶ್. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಈ ಹರಿಯುವ ಬೀಳಿನ ಬಗ್ಗೆ ಹೇಳ್ತಾ ಇದ್ರಿ. ಹರಿಯುವನ್ನು ಬೀಳ, ಆ ಬೀಳು ನಮಗೆ ಮುಂದಿನ ಸಸ್ಯೋತ್ಪಾದನೆಗೆ ಬೇಕಾಗಿರೋ ಬೀಜ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಅದನ್ನ ತೆಗೆದು ನಾವು ಬುಟ್ಟಿ ಗಿಡಗಳನ್ನ ಮಾಡ್ಕೊಬಹುದು. ಆ ಟೈಮ್ನಲ್ಲಿ ಆರ್ದ್ರತೆ ಜಾಸ್ತಿ ಇರೋದ್ರಿಂದ ರೂಟ್ ಇನಿಶಿಯೇಷನ್ ಚೆನ್ನಾಗತ್ತೆ ಅಂತ ಹೇಳಿ ನಾವು ಆ ಟೈಮ್ನಲ್ಲಿ ಹೇಳ್ತೀವಿ. ಅದೇ ನಾವು ಮಳೆಗಾಲದ ಹತ್ತಿರಕ್ಕೆ ಬಂದಾಗ ನಮಗೆ ವಾತಾವರಣದ ಶಾಖ ಅಥವಾ ಉಷ್ಣಾಂಶ ಕಡಿಮೆ ಆಗ್ತದೆ, ಆರ್ದ್ರತೆ ಜಾಸ್ತಿ ಆಗ್ತದೆ, ಹಾಗಾಗಿ ಚಿಗುರೋದಿಕ್ಕೆ ಬೇರ್ ಮೂಡೋದಿಕ್ಕೆ ಬೇಕಾಗಿರುವಂತಹ ವಾತಾವರಣ ಅವಾಗ ಇರೋದಿಲ್ಲ. ಪಾಲಿ ಹೌಸ್ ಇತ್ತು ಅಂತಂದ್ರೆ ನಮ್ಮ ಹತ್ರ ಹಸಿರು ಮನೆ ಏನಾದರೂ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಆ ಟೈಮ್ನಲ್ಲೂ ಕೂಡ ನಾವು ಅದನ್ನ ತೆಗೆದು ಕತ್ತರಿಸಿ ಬುಟ್ಟಿ ಗಿಡಗಳನ್ನ ಮಾಡಬಹುದು. ಸ್ವಲ್ಪ ಮೊಳಕೆ ಪ್ರಮಾಣದಲ್ಲಿ ಒಂದು 5-8% ಅಷ್ಟು ಕಡಿಮೆ ಬರ್ತದೆ. ಅದ್ರ ಬದಲು ಅದನ್ನ ಎತ್ತಿ ಮೇಲ್ ಕಟ್ಟೋದ್ರಿಂದ ನಮಗೆ ಫಸಲು ಕೊಡುವಂತಹ ಬೀಳುಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಹಾಗಾಗಿ ಶೇಕಡಾವಾರು ಫಸಲು ನಮಗೆ ಗಿಡದಲ್ಲಿ ಜಾಸ್ತಿ ಆಗೋದ್ರಿಂದ ಅನುಕೂಲ ಆಗ್ತದೆ. ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಆಯ್ತು ಅಂದ್ರೆ ಅದನ್ನು ಕತ್ತರಿಸಿ ಬುಟ್ಟಿ ಗಿಡ ಮಾಡಲಿ, ಇಲ್ಲ ಅಂತಂದ್ರೆ ಎತ್ತಿ ಮೇಲೆ ಕಟ್ಟಲಿ ಅನ್ನೋದು ಉದ್ದೇಶ. ಬೋರ್ಡೋ ದ್ರಾವಣದ ಬಗ್ಗೆ ನಮ್ಮ ರೈತರಿಗೆ ಎಲ್ಲ ಗೊತ್ತು, ಬಹುತೇಕರಿಗೆ ಅದನ್ನ ನಾವು ಯಾಕೆ ಬಳಕೆ ಮಾಡ್ತೀವಿ ಅನ್ನೋದಂತದ್ದು ಗೊತ್ತಿಲ್ಲ. ಸುಮ್ಮನೆ ಪ್ರತಿ ವರ್ಷಕ್ಕೊಂದ್ಸರಿನ 2 ಸರಿನ ಸ್ಪ್ರೇ ಮಾಡಬೇಕು ಮಾಡ್ತೀವಿ ಅನ್ನುವಂಥದ್ದು, ವೈಜ್ಞಾನಿಕವಾದಂತಹ ಕಾರಣ ಏನು ಅದರ ಬಳಕೆಗೆ? ಈ ಕಾಪರ್ ಸಲ್ಫೇಟ್ ಅನ್ನೋದು ನಾವು ಸ್ಪ್ರೇ ಮಾಡಿದ ನಂತರ ಏನಾಗ್ತದೆ, ಕ್ಯುಪ್ರಿಕ್ ಅಯಾನ್ಸ್, ಫ್ರೀ ಕ್ಯುಪ್ರಿಕ್ ಅಯಾನ್ಸ್ ಅಂತ ಹೇಳ್ತೀವಿ, ಅದಾಗಿ ಕನ್ವರ್ಟ್ ಆಗ್ತದೆ. ಅದು ಶಿಲೀಂಧ್ರ ಬೆಳವಣಿಗೆಗೆ ಅವಕಾಶ ಮಾಡಿಕೊಡಲ್ಲ, ಯಾಕಂದ್ರೆ ಶಿಲೀಂಧ್ರಗಳು ಗಾಳಿ ಮುಖಾಂತರ ಬರ್ತದೆ, ಹರಿಯೋ ನೀರಿನ ಮುಖಾಂತರ ಬರ್ತದೆ, ಮತ್ತೆ ಆಲ್ರೆಡಿ ಗಿಡಗಳು ಏನಾದರೂ ಸತ್ತಿದ್ರೆ ರೋಗ ಬಂದು ಆ ರೋಗದ ಬಾಧೆ ಇರುವಂತಹ ಗಿಡಗಳ ಸಂಪರ್ಕಕ್ಕೆ ಬಂದಾಗ ಕೂಡ ರೋಗ ಬರ್ತದೆ. ಹಾಗಾಗಿ ಎಲ್ಲಿವರೆಗೆ ಈ ಗಿಡದ ಮೇಲ್ಮೈನಲ್ಲಿ ಕಾಪರ್ ಅಥವಾ ತಾಮ್ರದ ಅಂಶ ಉಳಿದಿರುತ್ತೆ ಅಲ್ಲಿ ತನಕ ಶಿಲೀಂಧ್ರದ ಬೆಳವಣಿಗೆಗೆ ಅವಕಾಶನ ಮಾಡಿಕೊಡೋದಿಲ್ಲ. ಬಹಳ ಮುಖ್ಯವಾಗಿ ನಮ್ಗೆ ಸೊರಗು ರೋಗ ಬರೋದೇ ಶಿಲೀಂಧ್ರದಿಂದ. ಹಾಗಾಗಿ ಇದಕ್ಕೆ ಕನಿಷ್ಠ ಪಕ್ಷ ಅತಿ ಹೆಚ್ಚು ಮಳೆ ಬೀಳೋ ಜಾಗದಲ್ಲಿ 40-60 ತಿಂಗಳ ಕಾಲ ಇದು ಬೆಳೆಯನ್ನು ಕಾಪಾಡ್ತದೆ. ಅದೇ ಈಗ ಸಾಲೆಗಾಮ ಅಂತ ಪ್ರದೇಶ ಆಗ್ಬೋದು, ಬೇಲೂರಿನಂಥ ಪ್ರದೇಶ, ಅರೆಹಳ್ಳಿ ಅಂತ ಪ್ರದೇಶಗಳಲ್ಲಿ ಇದು ಸುಮಾರು 70 ತನಕ ಬೆಳೆಯನ್ನ ಸಂರಕ್ಷಣೆ ಮಾಡಿಕೊಡುತ್ತೆ. ಅದು ಮೇಲೆ ಇರುವಂತ ತೊಯ್ದು ಹೋಗೋ ತನಕ ಅದು ಕೆಲಸನ ಮಾಡ್ತಾನೆ ಇರುತ್ತೆ. ಈ ಮುಂಗಾರು ಪೂರ್ವ ಮಳೆ ಈ ಸಾಲಿನಲ್ಲಿ ಸಾಕಷ್ಟು ಬಂತು, ಒಳ್ಳೆ ಮಳೆ ಆಗಿದೆ. ಈ ಮಳೆ ನಮ್ಮ ಸಾಂಬಾರ ಬೆಳೆಗಳ ಮೇಲೆ ಏನು ಪರಿಣಾಮವನ್ನು ಉಂಟು ಮಾಡಿದೆ, ಏನು ಅನುಕೂಲ ಆಗಿದೆ, ಏನು ಅನಾನುಕೂಲ ಆಗಿದೆ? ಬಯಲಸೀಮೆಯವರಿಗೆ ಅನಾನುಕೂಲ ಆದರೆ ನಮ್ಮ ಮಲೆನಾಡಿನ ಜನಕ್ಕೆ ಈ ಮಳೆ ತುಂಬ ಅನುಕೂಲ ಮಾಡಿಕೊಡ್ತು. ಒಂದು ಈ ಟೈಮ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಮಳೆ ಬಂದು ಮೇ ತಿಂಗಳಲ್ಲಿ ಬಂದಂತಹ ಮಳೆ, ರೈತರು ಏನು ಸ್ಪ್ರಿಂಕ್ಲರ್ ಜೋಡಿಸೋದಕ್ಕೆ ಖರ್ಚು ಮಾಡಬೇಕಾಗಿತ್ತು, ಹೌದು, ಕರೆಂಟ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಅದ್ರ ಉಳಿತಾಯ ಆಯಿತು. ಮತ್ತೆ ಫಸಲಿನ ವಿಚಾರಕ್ಕೆ ಬಂದಾಗ ಈ ಸರ್ತಿ ಬಹಳಷ್ಟು ತೋಟಗಳನ್ನು ನಾವು ಗಮನಿಸಿದಾಗ ಹೊಸ ಚಿಗುರುಗಳು ಬಹಳ ಬೇಗನೆ ಬಂದಿದೆ. ಮೇ ಮೊದಲನೇ ವಾರ, ಏಪ್ರಿಲ್ ಕೊನೆ ವಾರದಲ್ಲೇ ಹೊಸ ಚಿಗುರುಗಳು ಬಂದಿತ್ತು. ಈಗ ಆಲ್ರೆಡಿ ದಾರಗಳು ಕೂಡ ಬರ್ತಾ ಇರೋದ್ರಿಂದ ನಮಗೆ ಫಸಲು ಈ ವರ್ಷ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಆಶಾದಾಯಕ ಸ್ಥಿತಿಯನ್ನ ನಮಗೆ ಈ ಮೇ ತಿಂಗಳಿನಲ್ಲಿ ಬಂದಂತ ಚಂಡಮಾರುತದ ಮಳೆ ನಮಗೆ ಅನುಕೂಲ ಮಾಡಿಕೊಡ್ತು. ಅದು ಕಾಫಿಗೂ ಅಷ್ಟೇ, ಕಾಳುಮೆಣಸು, ಅದರ ಜೊತೆ ನಮಗೆ ಶುಂಠಿ ವಿಚಾರಕ್ಕೆ ಬಂದಾಗ ಬಹಳಷ್ಟು ಕಡೆ ಶುಂಠಿ ಮೊಳಕೆ ಒಡೆದು ಗಿಡಗಳ ಬೆಳವಣಿಗೆಗೆ ಏನ್ ಅನುಕೂಲ ಬೇಕು ಅದನ್ನ ಮಾಡಿಕೊಟ್ರು. ಮುಂಗಾರಿನ ಸಮಯದಲ್ಲಿ ಶುಂಠಿ ವಿಚಾರಕ್ಕೆ ಬಂದಾಗ ಈಗ ಮುಂಗಾರು ತೀವ್ರವಾಗೋಕ್ಕೂ ಮುಂಚೆ ಚರಂಡಿಗಳನ್ನ ಸ್ವಚ್ಛ ಮಾಡ್ಕೊಬೇಕು, ಮಡಿಗಳನ್ನ ಏರಿಸ್ಕೊಬೇಕು, ಎಲ್ಲಿ ಗೆಡ್ಡೆಗಳು ನೇರವಾಗಿ ಕಾಣ್ತಾ ಇದಾವೆ ಅದರ ಮೇಲೆ ಮಣ್ಣನ್ನು ಹಚ್ಕೊಂಡ್ರೆ ನಮಗೆ ಶುಂಠಿ ಬೆಳೆಗೂ ಕೂಡ ಬಹಳ ಅನುಕೂಲ ಆಗ್ತದೆ. ಮಳೆ ಚೆನ್ನಾಗಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತವಾಗ್ಲೇ ಹೇಳಿದ್ರಿ, ಮೆಣಸಿನಲ್ಲೆಲ್ಲ ಗೆರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಶುಂಠಿ ಏಲಕ್ಕಿಯಲ್ಲಿಯೂ ಕೂಡ ಹಾಗೆಯೇ. ಈ ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಈಗ ಶಿಫಾರಸು ಮಾಡಿರುವಂಥ ಒಂದು ಭಾಗದ ಗೊಬ್ಬರವನ್ನ ಜನ ಆಲ್ರೆಡಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ಲಘು ಪೋಷಕಾಂಶಗಳ ವಿಚಾರವಾಗಿ, ಯಾಕಂದ್ರೆ ಈಗಷ್ಟೇ ಹೊಸದಾಗಿ ಗರಿಗಳು ಹೊರಡ್ತಾ ಇದ್ದಾವೆ, ಅದಕ್ಕೆ ಆಹಾರ ಬೇಕು. ಶುಂಠಿ ವಿಚಾರದಲ್ಲೂ ಕೂಡ ಈಗಷ್ಟೇ ಹೊಸದಾಗಿ ಬರುವಂತಹ ಮರಿಗಳು ಬರ್ತಾ ಇದಾವೆ, ಮತ್ತೆ ಕಾಳುಮೆಣಸಿನಲ್ಲಿ ಮತ್ತೆ ಏಲಕ್ಕಿನಲ್ಲೂ ಕೂಡ ಹೊಸದಾಗಿ ಹೂವುಗಳು ಬರ್ತಾ ಇದಾವೆ, ಕಾಯಿ ಕಚ್ತಾ ಇದಾವೆ. ಈ ಟೈಮ್ನಲ್ಲಿ ನಾವು ಲಘು ಪೋಷಕಾಂಶಗಳ ಬಗ್ಗೆ ಬಹಳ ಒತ್ತು ಕೊಡಬೇಕು. ಬೆಳೆಗಳಿಗೆ ಬೇಕಾಗಿರುವಂತಹ ಲಘು ಪೋಷಕಾಂಶಗಳ ಆಧಾರದಲ್ಲಿ ನಮಗೆ ಕೆಲವೊಂದು ರೆಡಿಮೇಡ್ ಪ್ಯಾಕೇಜ್ಗಳಿದ್ದಾವೆ, ಪೆಪ್ಪರ್ ಸ್ಪೆಷಲ್, ಜಿಂಜರ್ ಸ್ಪೆಷಲ್, ಕಾರ್ಡಮಮ್ ಸ್ಪೆಷಲ್ ಅಂತ, ಅದು ಸಂಸ್ಥೆಯಿಂದ ಬಿಡುಗಡೆ ಮಾಡಿರುವಂತದ್ದು, ಭಾರತೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ನಿಂದ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಪ್ರತಿ ಬೆಳೆಗೆ ಏನ್ ಶಿಫಾರಸು ಮಾಡಿದ್ದಾರೆ ಅದನ್ನ ತಗೊಂಡು ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕು. ಕಾಳು ಮೆಣಸಿನ ವಿಚಾರಕ್ಕೆ ಬಂದ್ರೆ ಈಗ ಮಾಡುವಂತದ್ದು ಬಹಳ ಸೂಕ್ತ. ಇದಾದ ನಂತರ ಕಾಳು ಕಟ್ಟಬೇಕಾದ್ರೆ ಮತ್ತೊಮ್ಮೆ ಇದೇ ಪ್ರಮಾಣದಲ್ಲಿ ಸ್ಪ್ರೇ ಮಾಡಲಿ, ಇನ್ನೊಂದು ಕಾಳು ಮಾಗಬೇಕಾದಾಗ ಸ್ಪ್ರೇ ಮಾಡಬೇಕು. ಒಂದು ಕರೆ ಇದೆ. ಹಲೋ ಹಲೋ ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತಾಡಿ. ನನ್ನ ಹೆಸರು ಕೃಷ್ಣ ಅಂತ, ಚಂದ್ರಾಪನ ಇಂದ ಮಾತಾಡಿ ಕೃಷ್ಣ. ಸರ್ ಈಗ ಶುಂಠಿನಲ್ಲಿ ಕಾಂಡ ಕೊರೆ ರೋಗ ಹುಳಕ್ಕೂ ಮತ್ತೆ ಕೊಳೆ ರೋಗಕ್ಕೂ ವ್ಯತ್ಯಾಸ ಕಂಡಿಡ್ಕೊಳ್ಳೋದು ಹೇಗೆ ಸರ್? ಕೊಳೆನಲ್ಲಿ ನಿಮ್ಗೆ 2 ರೀತಿ ಬರ್ತದೆ, ಒಂದು ಹಸಿರು ಕೊಳೆ, ಇನ್ನೊಂದು ಹಳದಿ ಕೊಳೆ. ಹಸಿರು ಕೊಳೆ ಬಂದಾಗ ನಿಮ್ಗೆ ಎಲೆಗಳು ಹಳದಿ ಬಣ್ಣಕ್ಕೆ ಬರೋದಿಲ್ಲ, ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ, ಕೆಳಭಾಗವಾಗಿ ಅದು ಎಲೆನ ಮಡಚ್ಕೊಳ್ತಾ ಹೋಗ್ತದೆ, ಫೋಲ್ಡ್ ಆಗ್ತಾ ಹೋಗ್ತದೆ. ಆಯ್ತಾ? ಅದೇ ನೀವು ಹಳದಿ ಕೊಳೆ ಅಂತ ನಾನೇನು ಹೇಳಿದೆ, ಅದು ಬಂದಾಗ ಎಲೆಗಳು ಮೇಲ್ಮುಖವಾಗಿ ಮಡಚ್ಕೊಳ್ತದೆ. ಸಾಮಾನ್ಯವಾಗಿ ತುದಿ ಎಲೆಗಳು ಮತ್ತೆ ಮಧ್ಯಭಾಗದ ಎಲೆಗಳು ನಮಗೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಇದು ಎರಡರ ಮಧ್ಯೆ ಇರುವಂಥ ಒಂದು ವ್ಯತ್ಯಾಸ. ಮತ್ತೆ ನಮಗೆ ನಿಮಗೆ ಕಾಂಡ ಕೊರೆಯ ಹುಳ ಬಂದು ಅಥವಾ ಗೆಡ್ಡೆ ಕೊರೆಯ ಹುಳ ಬಂದು ಎಲ್ಲಿ ಡ್ಯಾಮೇಜ್ ಮಾಡಿರುತ್ತೆ ಅಲ್ಲೂ ಕೂಡ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಆದರೆ ಎಲೆಗಳು ಎಲ್ಲೂ ಕೂಡ ಸುರುಳಿ ಆಕಾರಕ್ಕೆ ಹೋಗಿರೋದಿಲ್ಲ. ಮತ್ತು ಎರಡನೇದಾಗಿ ಗೆಡ್ಡೆಯನ್ನು ಹಿಚಕ್ಕೆ ನೋಡಿದಾಗ ಅಥವಾ ಅದುಮ್ ನೋಡಿದಾಗ ನಿಮಗೆ ಅಲ್ಲಿ ಕೊಳೆ ರೋಗ ಇತ್ತು ಅಂತಂದರೆ ನೊರೆ ರೀತಿ ಅಥವಾ ಕೆಟ್ಟ ವಾಸನೆ ಬರ್ತದೆ, ಆದರೆ ನಿಮಗೆ ಹುಳುಗಳೇನಾರ ಕೊರತೆ ಅಲ್ಲಿ ಹಾನಿ ಮಾಡಿದರೆ ನಿಮಗೆ ಅಲ್ಲಿ ನಿಮಗೆ ಈ ರೀತಿ ಲಕ್ಷಣಗಳು ಇರೋದಿಲ್ಲ, ಗೆಡ್ಡೆ ಸದೃಢವಾಗಿರ್ತದೆ. ಆಮೇಲೆ ಎಲೆಗಳಲ್ಲಿ ಈ ಹುಳದಿಂದ ಆದಂಥ ಹಾನಿಯಲ್ಲಿ ಇಡೀ ಗಿಡ ಸಂಪೂರ್ಣವಾಗಿ ನಮಗೆ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಇದನ್ನು ಕೂಡ ನೀವು ಗಮನಿಸಬಹುದು. ಹಸಿರು ಕೊಳೆ, ಹಸಿರು ಕೊಳೆ ಏನಿರ್ತದೆ ಅದು ನಮಗೆ ದುಂಡಾಣುಯಿಂದ ಬರ್ತದೆ, ಹಾಗಾಗಿ ಅದು ಬಹಳ ಬೇಗ ಹರಡುತ್ತೆ. ಅದೇ ನೀವು ಈ ಹಳದಿ ಕೊಳೆ ಏನಿದೆ ಅದು ಬೇಸಿಗೆಗಾಲದಲ್ಲಿ ಏನ್ ಬರ್ತದೆ, ಅದು ಫ್ಯುಸೇರಿಯಂ ಇಂದ ಬರ್ತದೆ. ಆಯ್ತಾ? ಮಳೆಗಾಲದಲ್ಲಿ ನಮಗ್ ಬರೋದು ಪಿಥಿಯಂ ಇಂದ ಬರ್ತದೆ, ಪಿಥಿಯಂ ಅನ್ನುವಂತ ಶಿಲೀಂಧ್ರದಿಂದ ಬರ್ತದೆ. ಇದು ಸ್ವಲ್ಪ ನಿಧಾನವಾಗಿ ಹರಡಿದ್ರೆ ಹಸಿರು ಕೊಳೆ ಅಂತ ಏನಿದೆ ದುಂಡಾಣುವಿನಿಂದ ಬರುವಂತದ್ದು ಅದು ಬಹಳ ತೀವ್ರವಾಗಿ ಹರಡುತ್ತೆ, ಬಹಳ ಶೀಘ್ರವಾಗಿ 3-4 ದಿನದಲ್ಲಿ ಬಹಳ ಬೇಗ ಹರಡುತ್ತದೆ. ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಮಗೆ ಈ ಹುಳುವಿನ ಬಾಧೆ ಜಾಸ್ತಿ ಆಗದೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಕಾಂಡ ಕೊರೆಯ ಹುಳದ ಬಾಧೆ ಆ ತಿಂಗಳಲ್ಲಿ ಜಾಸ್ತಿ ಆಗ್ತದೆ. ಅಂತ ಟೈಮ್ನಲ್ಲಿ ನೀವು ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಕೀಟನಾಶಕವನ್ನ ಸಿಂಪಡಣೆ ಮಾಡೋದು ತುಂಬಾ ಸಹಾಯ ಮಾಡ್ತದೆ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಕೊನೆಯ ಪ್ರಶ್ನೆ ಸರ್, ಕೇಳಿ ಕೇಳಿ. ಹಲೋ ಸರ್. ಹಾ ಕೇಳಿ ಕೃಷ್ಣ. ನಾವು ಶುಂಠಿ ಏನನ್ನು ನಾವು ಆ ಸೀಡ್ಲಿಂಗ್ಸ್ ಅಥವಾ ರೈಸನ್ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ್ದಾದ್ರು ಪ್ರೊಸೀಜರ್ ಫಾಲೋ ಮಾಡ್ಬೇಕಾ ಸರ್, ಅಥವಾ ನಾವು ಎಲ್ಲಿಂದ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ? ಸಾಮಾನ್ಯವಾಗಿ ಈ ಬಿತ್ತನೆ ಶುಂಠಿನ ಚೂಸ್ ಮಾಡ್ಬೇಕಾದ್ರೆ ನೀವು ಹತ್ತಿರದಲ್ಲಿ ನಿಮಗೆ ಬೆಳೆದಿರುವಂತ ತಾಕ್ಗಳನ್ನ ನೋಡಿ, ಅಲ್ಲಿ ಯಾವ ಗಿಡಗಳು ಆರೋಗ್ಯವಾಗಿ ಬೆಳೆದಿರ್ತವೆ, ಹೆಚ್ಚು ಹೆಚ್ಚು ಮರಿಗಳು ಬಂದಿರಬೇಕು, ಕಂದುಗಳು. ಮತ್ತೆ ಗೆಡ್ಡೆನ ಕಿತ್ತು ನೋಡಿದಾಗ ಗೆಡ್ಡೆ ಸದೃಢವಾಗಿರಬೇಕು, ಹಳದಿ ಬಣ್ಣ ಹೊಳಪಿನಿಂದ ಕೂಡಿರಬೇಕು. ಈ ತರ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಗೆಡ್ಡೆ ಮೇಲೆ ಯಾವುದೇ ಕೀಟದ ಬಾಧೆಯ ಲಕ್ಷಣಗಳು ಇರಕೂಡದು. ಬಹಳ ಮುಖ್ಯವಾಗಿ ಶಲ್ಕ ಕೀಟ ಅಥವಾ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಅದರ ಬಾಧೆ ಇದ್ರೆ. ಮತ್ತೆ ಈ ರೈಸೋಮ್ ವಿವಿಲ್, ಕಾಂಡ ಗೆಡ್ಡೆ ಕೊರಿಯುವಂತ ಹುಳ, ಇವುಗಳ ಬಾಧೆ ಇದ್ರೆ ನಿಮಗೆ ಅಂತಹ ತಾಕ್ಗಳಿಂದ ದಯವಿಟ್ಟು ಬಿತ್ತನೆಗೆ ಬೀಜನ ತರಲಿಕ್ಕೆ ಹೋಗ್ಬೇಡಿ. ಆಲೂಗಡ್ಡೆ ಬೆಳೆಯ ಜಾಗದಲ್ಲಿ ಆಲೂಗಡ್ಡೆ ಮತ್ತೆ ಶುಂಠಿ ಎರಡೂ ಕೂಡ ಪೋಷಕಾಂಶಗಳನ್ನ ಅತಿ ಹೆಚ್ಚಾಗಿ ತೆಗೆಯೋದ್ರಿಂದ ಅದು ರೊಟೇಷನ್ ಅಲ್ಲಿ ದಯವಿಟ್ಟು ಹಾಕ್ಬೇಡಿ. ಅಂದ್ರೆ ಏನಾದ್ರೂ ಕೊಳೆ ರೋಗ ಖಂಡಿತವಾಗಿ ಬರ್ತದೆ ಅಲ್ಲಮರಿ ರೋಗದಿಂದ ಏನಾದ್ರೂ ಶುಂಠಿ ತೊಂದರೆ ಆಗುತ್ತೆ? ಖಂಡಿತ ತೊಂದರೆ ಆಗುತ್ತೆ. ಆಲೂಗೆಡ್ಡೆ ಮತ್ತೆ ಬದನೆ ಮತ್ತೆ ಈ ಸೊಲನೇಶಿ ಫ್ಯಾಮಿಲಿ ಅಂತ ಹೇಳ್ತೀವಿ, ಈ ಫ್ಯಾಮಿಲಿಗೆ ಬರುವಂತ ಯಾವುದೇ ಬೆಳೆಗಳನ್ನು ನಾವು ಶುಂಠಿ ಜೊತೆ ಅಂತರ್ಬೆಳೆಯಾಗಬಹುದು ಅಥವಾ ಬೆಳೆ ಪದ್ಧತಿನಲ್ಲಾದ್ರೂ ಜೊತೆನಲ್ಲಿ ಸೇರಿಸಬಾರ್ದು. ಶುಂಠಿನಲ್ಲಿ ನಿಮಗೆ ಇಳುವರಿ ಬೇಕು ಅಂತಂದ್ರೆ 10-15% ಅಥವಾ 20% ಅಷ್ಟು ನೆರಳಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದರ ಜೊತೆಗೆ ಒಣಶುಂಠಿ ಮಾಡಿದ್ರೆ ನಿಮಗೆ ರಿಕವರಿ ಜಾಸ್ತಿ ಬರ್ತದೆ. ಅಂದ್ರೆ ರೆಗ್ಯುಲರ್ ಆಗಿ ಮಾಡಿದಾಗ 20-22% ಬಂದ್ರೆ ಇದರಲ್ಲಿ 25-28% ತನಕ ನಮಗೆ ರಿಕವರಿ ಜಾಸ್ತಿ ಬರ್ತದೆ. ಆದ್ರೆ ನೆರಳು ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ಇಳುವರಿ ಕೂಡ ಕಡಿಮೆ ಆಗ್ತದೆ. ಅದನ್ನು ಕೂಡ ಗಮನದಲ್ಲಿಟ್ಕೊಬೇಕು. ಸಾಮಾನ್ಯವಾಗಿ ಇಲ್ಲಿ ಚನ್ನರಾಯಪಟ್ಟಣ ಅಂತ ಹೇಳೋದ್ರಿಂದ ನಿಮಗೆ ತೆಂಗಿನ ತೋಟದಲ್ಲಿ ಶುಂಠಿ ಬೇಸಾಯ ಮಾಡ್ತಾ ಇರುವಂತ ಅಭ್ಯಾಸ ಇದೆ. ಹಾಗಾಗಿ ಆ ನೆರಳು ಜಾಸ್ತಿ ಇರುವಂತ ಕಡೆ ನಮಗೆ ಇಳುವರಿನ ಸರಿದೂಗಿಸ್ಕೊಬೇಕು ಅಂದ್ರೆ ಶಿಫಾರಸ್ ಮಾಡಿರುವಂತ ಎಕರೆಗೆ 50 kg ಪೊಟಾಷ್ ನಾವು ಶಿಫಾರಸ್ ಮಾಡಿರ್ತೀವಿ. ಅದರ ಜೊತೆಗೆ ಒಂದು 20% ಹೆಚ್ಚಾಗಿ ಮಾಡಿ 60 kg ಅಷ್ಟು ಪೊಟಾಷ್ ಅನ್ನ ಕೊಟ್ಟರೆ ನಿಮಗೆ ಇಳುವರಿಯಲ್ಲಿ ಆಗುವಂತ ವ್ಯತ್ಯಾಸವನ್ನ ಅದು ಕಡಿಮೆ ಮಾಡಿಕೊಡ್ತದೆ. ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಧನ್ಯವಾದ ಕೃಷ್ಣ ಕರೆ ಮಾಡಿದ್ದಕ್ಕಾಗಿ. ದಯಮಾಡಿ ಪ್ರತಿ ವಾರ ಯಾವಾಗಲೂ ಕೇಳ್ತಾ ಇರ್ತೀವಿ, ದಯಮಾಡಿ ಆಯ್ತು. ಆಯ್ತು ಕೃಷ್ಣ, ಪ್ರತಿ ವಾರವೂ ಕೂಡ ನೇರ ಫೋನ್ ಕಾರ್ಯಕ್ರಮ ಇರುತ್ತೆ, ನೀವು ಭಾಗವಹಿಸಿ ಕೇಳಿ. ಡಾಕ್ಟರ್ ಹರ್ಷ ಸರ್ ಅವರ ದಯವಿಟ್ಟು ಪ್ರತಿ ವಾರನೂ ಆಗೋದಿಲ್ಲ, ಅವಕಾಶ ಆದಾಗ. ಎಜುಕೇಟೆಡ್ ನಾವು, ಇಂಟ್ರೆಸ್ಟ್ ಇದೆ. ಅದೇ ಅದು ನಮ್ದು ಶುಂಠಿ ಬೇಸಾಯ ಮಾಡ್ತಾ ಇದಾರೆ. ಮಾಹಿತಿ ಬೇಕಿತ್ತು. ಮಾಡಿ ಮಾಡಿ, ಹರ್ಷ ಅವರ ನಂಬರ್ ಸಂಪರ್ಕ ಸಂಖ್ಯೆಯನ್ನ ತಗೊಂಡು ನೀವು ಅವ್ರ ಜೊತೆ ನೇರವಾಗಿ ಮಾತಾಡಬಹುದು. ಧನ್ಯವಾದ ಕರೆ ಮಾಡಿದಕ್ಕಾಗಿ. ತಾವಾಗ್ಲೇ ಹೇಳಿದ್ರಿ ಸಾಂಬಾರ್ ಪದಾರ್ಥಗಳಲ್ಲಿ ಕೆಲವು ಸ್ಪೆಷಲ್ಗಳನ್ನ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ. ಈ ಸ್ಪೆಷಲ್ನ ವಿಶೇಷತೆ ಏನು ಮತ್ತೆ ಅದು ಎಲ್ಲಿ ಸಿಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ ಸಾಮಾನ್ಯ ಮಾರುಕಟ್ಟೆ ಏನಿರುತ್ತೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ, ಅದನ್ನ ಯಾಕೆ ಬಳಕೆ ಮಾಡಬೇಕು ಅಂತ ಹೇಳ್ತೀರಿ? ಈ ಸ್ಪೆಷಲ್ನ ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಸರ್, ಗಿಡಕ್ಕೆ ಯಾವ ಪೋಷಕಾಂಶದ ಅವಕಾಶತೆ ಅಂದ್ರೆ ಅವಶ್ಯಕತೆ ಇದೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನನ್ನ ಹೆಸರು ರುದ್ರಯ್ಯ ಅಂತ ಸರ್, ಮೂಡಿಯರ್ ತಾಲೂಕಿನ ಮಾತಾಡ್ತೇನೆ ಸರ್. ಮಾತಾಡಿ ರುದ್ರಯ್ಯ ಅವರೇ. ಸರ್, ಈಗ ಮೆಣಸು ಬಗ್ಗೆ ನಾನು ಮಾತಾಡಬೇಕು, ತಮ್ಮ ಹತ್ರ ಕೇಳ್ಕೋಬೇಕಾಗಿದೆ. ಹಾ ಕೇಳಿ ಕೇಳಿ, ಏನ್ ಪ್ರಶ್ನೆ ಕೇಳಿ, ಬೇಗ ಕೇಳಿ, ಸಮಯ ಇರ್ತಾ ಇದೆ, ಒಂದೇ ನಿಮಿಷದಲ್ಲಿ ಕೇಳಿ. ಈಗ ಸ್ವಲ್ಪ ಈಗ ಮಗು ಬರ್ತದಲ್ಲ ಮೆಣಸು ಬಗ್ಗೆ, ಈಗ ಸ್ಪ್ರೇ ಪೆಪ್ಪರ್ ಸ್ಪ್ರೇ ಮಾಡಿದ್ರೆ ಆಗುತ್ತೆ ಸರ್? ಈಗ ಪೆಪ್ಪರ್ ಸ್ಪೆಷಲ್ ಸ್ಪ್ರೇ ಮಾಡಿ ಸರ್, ಇದು ಸಕಾಲ, ಇದು ತುಂಬಾ ಸೂಕ್ತವಾದಂತ ಕಾಲ. ಪ್ರತಿ ಲೀಟರ್ ನೀರಿಗೆ ಪೆಪ್ಪರ್ ಸ್ಪೆಷಲ್ 5 gram ಹಾಕೊಂಡು ಸ್ಪ್ರೇ ಮಾಡಬೇಕು. ಈಗ 1 kg ಬ್ಯಾರಲ್ಗೆ, ಒಂದು ಬ್ಯಾರಲ್ಗೆ 1 kg. ಧನ್ಯವಾದ ಕರೆ ಮಾಡಿದಕ್ಕಾಗಿ ರುದ್ರಯ್ಯ ಅವರೇ. ಸರ್, ಈ ಕಾರ್ಯಕ್ರಮ ಮುಗಿಲಿಕ್ಕೆ ಇನ್ನು 1 ನಿಮಿಷ ಇದೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳ್ಬಿಡಿ. 9443 9 3 7 6 3 3 0 3 3 0. ಒಂದು ಅರ್ಧ ನಿಮಿಷದಲ್ಲಿ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಒಂದು, ತೋಟದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಎರಡನೇದು, ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಮುಂಜಾಗ್ರತಾ ರೋಗಗಳನ್ನ ನಿರ್ವಹಣೆ ಮಾಡಲಿಕ್ಕೋಸ್ಕರ 1% ಬೋರ್ಡೋ ಮತ್ತೆ ಅದರ ಜೊತೆಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಬಳಕೆ ನಮ್ಮ ಗಿಡಗಳ ಆರೋಗ್ಯ ಮತ್ತೆ ಇಳುವರಿಯನ್ನ ಕಾಪಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ ಸರ್. ಹಾಗಾಗಿ ಈ ಒಂದು ಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಒಳ್ಳೆಯದು ಡಾಕ್ಟರ್ ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಾಂಬಾರ ಬೆಳೆಗಳ ಸಮಗ್ರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಯನ್ನ ಮಾಡಿಕೊಟ್ರಿ. ಹಾಗೆಯೇ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಾಂಬಾರು ಬೆಳೆಗಳ ಸಮಗ್ರ ನಿರ್ವಹಣೆ ಈ ಕುರಿತು ಸಕಲೇಶ್ಪುರದ ದೋಣಿಗಾಲಿನಲ್ಲಿರುವ ಸಾಂಬಾರು ಮಂಡಳಿಯ ವಿಜ್ಞಾನಿ ಕೆಎನ್ ಹರ್ಷ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳಿದರೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ತಾಂತ್ರಿಕ ಸಹಕಾರ ಶ್ರೀಕಾಂತ್ ಮೇಲ್ಮುರಿ ಹಾಗೂ ಡಿ ಅರವಿಂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 MHz ಮೂಡಿಬಂದಿತು. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ವಿಶ್ವ ಹಾಲು ದಿನದ ಸಂದರ್ಭದಲ್ಲಿ ಹಾಲಿನ ಮಹತ್ವ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಡಾಕ್ಟರ್ ನಾಗಪ್ಪ ಕರಿಬಸಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.